ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು. ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಜೇನು ಸಾಕಾಣಿಕೆ ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬೈಲುಹೊಂಗಲ ಕೃಷಿ ಸಂಶೋಧನಾ ವಿಭಾಗದ ಮುಖ್ಯಸ್ಥರು ಹಾಗೂ ಮೇಲ್ವಿಚಾರಕರಾದ ಡಾ ಸುಭಾಷ್ ಕಂದಕೂರ್ ಅವರೊಂದಿಗೆ ಹೇಮಂತ್ ರಾಂಬಡಗಿ ಅವರು ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಮ್ಮೆಲ್ಲ ಕೇಳುಗರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಜೇನು ಸಾಕಾಣಿಕೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಒಂದು ಕೃಷಿ ಸಂಶೋಧನಾ ಕೇಂದ್ರ ಇದೆ ಬೈಲಹೊಂಗಲದಲ್ಲಿ. ಅಲ್ಲಿ ಫಾರ್ಮ್ ಸೂಪರಿಂಟೆಂಡೆಂಟ್ ಮತ್ತು ಮುಖ್ಯಸ್ಥರು ಆಗಿರ್ತಕ್ಕಂಥ ಡಾಕ್ಟರ್ ಸುಭಾಷ್ ಕಂದಕೂರ್ ಅವರು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಸುಭಾಷ್. ನಮಸ್ಕಾರ ಸರ್. ನಮಸ್ಕಾರ. ಜೇನು ಸಾಕಾಣಿಕೆ ಪ್ರಾಮುಖ್ಯತೆ ಏನು ಸರ್? ಈಗ ನಮ್ಮ ರೈತರಿಗೆ ಜೇನು ಸಾಕಣೆ ಬಗ್ಗೆ ಹೇಳಬೇಕಂತಂದ್ರೆ ನಮ್ಮ ಕೃಷಿ ಜೊತೆಗೆ ಇದು ಒಂದು ಕೂಡ ಇಂಟಿಗ್ರೇಟೆಡ್ ಅಂದರೆ ಸಮಗ್ರ ಕೃಷಿ ಮಾಡಬೇಕಾದಾಗ ಇದು ಬಹಳ ಪ್ರಾಮುಖ್ಯತೆ. ಯಾಕಂದರೆ ಬೆಳೆಗಳಲ್ಲಿ ಕಾಳು ಕಟ್ಟುವಿಕೆ ಆಗಬೇಕು ಅಂದರೆ ಒಂದು ಪರಾಗಸ್ಪರ್ಶ ಅಂತ ಹೇಳ್ತೀವಿ, ಅದು ಬಹುಮುಖ್ಯವಾಗಿ ಬೇಕಾಗುತ್ತೆ. ಈ ಪರಾಗಸ್ಪರ್ಶ ಒಂದು ಉದಾಹರಣೆ ಕೊಡಬೇಕು ಅಂದರೆ ಸೂರ್ಯಕಾಂತಿ, ಈರುಳ್ಳಿ ಬೀಜೋತ್ಪಾದನೆ, ಇದರ ಇವು ಎರಡೂ ಬೆಳೆಯಲ್ಲಿ ಅಕಸ್ಮಾತ್ ನಮ್ಮ ಈ ಜೇನು ಹುಳಗಳು ಬರಲಿಲ್ಲ ಅಂತಂದರೆ ಬೀಜನೇ ಕಟ್ಟೋದಿಲ್ಲ ಸರ್, ಸಂಪೂರ್ಣವಾಗಿ ಬೆಳೆ ನಾಶ ಆಗ್ತವೆ, ಇಳುವರಿ ಅತಿ ಕಡಿಮೆ ಬರ್ತೈತಿ. ಇದು ಒಂದು ರೀತಿ. ಇದೇ ರೀತಿ ಈಗ ಜೇನು ನೊಣಗಳಿಂದ ನಮಗೆಲ್ಲರಿಗೂ ಗೊತ್ತಿರಬೇಕು, ಮೆಡಿಕಲ್ ಅಂದರೆ ನಾವು ಯಾವುದೇ ಒಂದು ಸಣ್ಣ ಮಗುಲಿಂದ ಹಿಡ್ಕೊಂಡು ವೃದ್ಧರಾದರೂ ಕೂಡ ಅವರಿಗೆ ಮೆಡಿಕಲಿ ನಾವು ಏನಾದರೂ ಕೆಲವೊಂದು ಔಷಧಿ ಹೇಳ್ಬೇಕಂದ್ರೆ ಜೇನು ತುಪ್ಪ ಫಸ್ಟ್ ಬರ್ತೈತೆ ಸರ್. ಅಂದ್ರೆ ಅಲ್ಲೂ ಕೂಡ ಮನುಷ್ಯನ ಆರೋಗ್ಯದಲ್ಲಿ ಕೆಲವು ಸುಧಾರಣೆ ಮಾಡಕ್ಕ ಬಹಳ ಮುಖ್ಯ ಸರ್. ಅಂದ್ರೆ ಕಂಪ್ಲೀಟ್ ಫುಡ್ ಅಂತಾರೆ, ಕಂಪ್ಲೀಟ್ ಫುಡ್ ಅಂತ ಹೇಳ್ಬೋದು ಸರ್ ಜೇನು ತುಪ್ಪ ಒಂದ್ ರೀತಿ. ಯಾಕಂದ್ರೆ ಅದರಲ್ಲಿ ಎಲ್ಲಾ ರೀತಿಯ ಮಿನರಲ್ಸ್ ಇರ್ತವು. ಹೌದು ಸರ್, ಹೌದು ಸರ್. ಹಂಗಾಗಿ ಮೆಡಿಕಲಿ ಬಹಳ ಮಹತ್ವ ಇದೆ. ಜೊತೆಗೆ ಪರಿಸರದಲ್ಲಿ ಒಂದು ಸಮತೋಲನ ಕಾಪಾಡಬೇಕು ಅಂದ್ರೆ ಈ ಜೇನು ನೊಣದ ಮಹತ್ವ ಬಹಳ ಇದೆ ಸರ್. ಯಾಕಂದ್ರೆ ಬಹಳಷ್ಟು ಗಿಡಗಳಲ್ಲಿ ಪರಾಗಸ್ಪರ್ಶ ಆಗೋದು ಈ ಪರಿಸರದ ಸಮತೋಲನ ಕಾಪಾಡ್ಕೊಂಡು ಹೋಗ್ತಾ ಇರೋದೇ ಈ ಒಂದು ಜೇನು ನೊಣಗಳು ಸರ್. ಹಾಗಾಗಿ ನಮ್ಮ ಜೇನು ನೊಣಗಳು ರೈತನ ಇನ್ನೊಂದು ಮಿತ್ರ, ಜೊತೆಗೆ ಈ ಪರಿಸರನ ಉಳಿಸ್ತಿರ ಮತ್ತೊಂದು ಜೀವಿ. ಮನುಷ್ಯ ಎಷ್ಟೋ ಕೆಲವೊಂದರಲ್ಲಿ ನಾಶ ಮಾಡ್ತಿರ್ಬೋದು, ಇವತ್ತು ಪರಿಸರ ಇನ್ನೂ ನಿಂತೈತೆ ಅಂದರೆ ಅದಕ್ಕೆ ಜೇನು ಒಂದು ಮೈಲುಗಲ್ಲ ಅಂತಲೇ ಹೇಳ್ಬೋದು ಸರ್. ಮುಖ್ಯ ಕಾರಣ ಅಲ್ವಾ? ಮುಖ್ಯ ಕಾರಣ ಸರ್. ಯಾಕಂದ್ರೆ ಎಷ್ಟೋ ಅರಣ್ಯದಲ್ಲಿ ಕೂಡ ಅಥವಾ ತೋಟಗಾರಿಕಾ ಬೆಳೆಗಳು, ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳು ಇವೆಲ್ಲವೂ ಕೂಡ ಸರಿಯಾಗಿ ಪರಾಗಸ್ಪರ್ಶ ಆಗಿ ಕಾಯಿ ಕಟ್ಟಬೇಕು, ಕಾಳು ಕಟ್ಟಬೇಕು ಅಂತ ಹೇಳಿದ್ರೆ ಜೇನು ನೋಡಬೇಕು. ಜೇನು ನೋಡನೇ ಕಾರಣ. ಹೌದು ಸರ್, ಜೇನು ನೋಡಬೇಕು. ಯಾಕಂದ್ರೆ ಈ ಜೇನು ನೋಣ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಸರ್. ಈಗ ಜೇನು ನೋಣದಲ್ಲಿ ಒಂದು ಮುಖ್ಯವಾದ ಇದನ್ನ ನೋಡ್ಬೋದು, ಪ್ರತಿ ಒಂದು ಹೂವಕ್ಕೆ ಹೋಯ್ತಂದ್ರೆ ಒಂದು ಇವತ್ತು ಸೂರ್ಯಕಾಂತಿ ಆಯ್ಕೆ ಮಾಡ್ತಂದ್ರೆ ಅದೇ ಸೂರ್ಯಕಾಂತಿ ಅದೇ ತೋಟಕ್ಕೆ ವಿಸಿಟ್ ಮಾಡ್ತೈತಿ, ಬೇರೆ ಹೂವು ಮುಟ್ಟಲ್ಲ. ಅದೇ ನಾವು ಬೇರೆ ಕೀಟದಲ್ಲಿ ಇವಾಗ ಸೂರ್ಯಕಾಂತಿ ಕುಂತ್ರೆ ನೆಕ್ಸ್ಟ್ ತೆಂಗಿನ ಮರ ಕೂಡ್ತಾ ಇನ್ನೊಂದು ಮರ ಕೂಡ್ತಾ, ಆದ್ರೆ ಜೇನುನೊಣ ಆಗಲ್ಲ. ಒಂದೇ ಹೂವನ್ನು ಮೇಂಟೈನ್ ಮಾಡ್ತೈತಿ, ಅಂದ್ರೆ ಸಂಪೂರ್ಣ ಪರಾಗಸ್ಪರ್ಶ ಆಗೋಕೆ ಸಹಾಯ ಮಾಡ್ತೈತಿ. ಜೊತೆಗೆ ಆ ಒಂದು ಸರಿ ಆ ಹೂವಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಹೂವು ಸಂಪೂರ್ಣವಾಗಿ ಅದು ಪರಾಗಸ್ಪರ್ಶ ಆಗಬೇಕು, ಜೊತೆಗೆ ತನ್ನ ಊಟನೂ ಸಿಗಬೇಕು, ಅಲ್ಲಿವರೆಗೂ ಕೆಲಸ ಮಾಡ್ತಾನೆ ಇರುತ್ತೆ. ಅದ್ರ ಜೊತೆಗೆ ಜೇನಿನೊಳಗ ಸಂಖ್ಯೆ ಬಹಳಷ್ಟು ಇರ್ತೈತಿ ಸರ್. ನಮ್ದು ಒಂದು ಎಕರೆ ಹೊಲ ಏನೋ ಒಂದು ತೋಟ ಐತಿ, ಹೊಲ ಐತಿ, ಪರಾಗಸ್ಪರ್ಶ ಬೇಕು ನಮ್ಮ ತೋಟಗಾರಿಕೆ ಬೆಳೆ. ಉದಾಹರಣೆಗೆ ಲಿಂಬು, ಮಾವು, ಇಲ್ಲಿ ನಾವು ಪರಿಸರದಲ್ಲಿ ಕಾಯಿ ಕಟ್ಟಬೇಕಂದ್ರ ಅದು ಹೂವಿನ ಭಾಗ ಸ್ವಲ್ಪ ದಿನ ಇರ್ತೈತಿ ಸರ್, ಒಂದು ತಿಂಗಳಲ್ಲಿ ಕಾಯಿ ಕಟ್ಟಬೇಕಾಗಿರುತ್ತೆ. ಆ ಟೈಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೇನು ಹುಳ ಇತ್ತು ಅಂದ್ರೆ ಸುಗಮವಾಗಿ ಕಾಯಿ ಕಟ್ಟುತ್ತೆ, ಆಮೇಲೆ ಕಾಯಿ ಕಟ್ಟುವಿಕೆ ಪ್ರಮಾಣ ಅಧಿಕವಾಗ್ತೈತಿ ಸರ್. ಆ ಹೂವಿನ ಸಮಯದಲ್ಲಿ ಏನಾದರೂ ಜೇನುನೊಣ ಇದ್ದಿಲ್ಲದೆ ಹೋದ್ರೆ ಕಾಯಿ ಕಟ್ಟುವಿಕೆ ಅರ್ಧಕ್ಕಿಂತ ಕಡಿಮೆ ಆಗೋ ಸಂಭವ ಜಾಸ್ತಿ ಇದೆ ಸರ್. ಹಂಗಾಗಿ ಜೇನುನೊಣ ಒಂದು ಬಹು ಪ್ರಾಮುಖ್ಯ ಪರಾಗಸ್ಪರ್ಶ ಕೀಟ, ಪರಿಸರ ಉಳಿಸ್ತಿರ ಒಂದು ಜೀವಿ ಸರ್. ಅಂದ್ರೆ ಪ್ರತ್ಯಕ್ಷ ಲಾಭ ಕೊಡುತ್ತೆ ಜೇನು ಕೊಡುದು, ಜೇನು ಕೊಡೋದು ಸರ್. ಇನ್ನೊಂದು ಪರೋಕ್ಷ ಲಾಭ, ಪರೋಕ್ಷ ಲಾಭ ಜೇನು ಕೊಡೋದು ಪ್ರತ್ಯಕ್ಷ ಲಾಭ ಒಂದು 20% ಆದ್ರೆ 80% ಅಷ್ಟು ಪರೋಕ್ಷ ಲಾಭನೇ ಕೊಡ್ತೈತಿ ಸರ್ ಪರಾಗಸ್ಪರ್ಶದಿಂದ. ಇಲ್ಲಿ ಸಾಕಾಣಿಕೆ ಮಾಡ್ಬೇಕಂದಾಗ ಪ್ರಭೇದಗಳನ್ನು ನಾವು ನೋಡಬೇಕು. ಹೌದು ಸರ್, ಹೌದು. ಎಷ್ಟು ಪ್ರಭೇದಗಳು ಇದೆ ನಾವು ಜೇನು ನೊಣದಲ್ಲಿ ನಮ್ಮ ಭಾಗದಾಗ? ಒಂದು 4 ಪ್ರಭೇದಗಳು ಸಾಮಾನ್ಯವಾಗಿ ಕಂಡು ಬರ್ತವು. ಒಂದು ಪ್ರಭೇದ ನಾವೇನು ಹೆಜ್ಜೇನು ಅಂತ ಕರಿತೀವಿ, ರಾಕ್ ಬೇ ಅಂತ ಕರಿತೀವಿ. ಇದು ಒಂದು ಪ್ರಭೇದ. ಈ ಹೆಜ್ಜೇನು ಹೆಂಗೆ ದೊಡ್ಡ ದೊಡ್ಡ ಕಟ್ಟಡ ಮೇಲೆ ಇರ್ತೈತಿ, ಒಂದೇ ಆ ತಟ್ಟೆ ಕಟ್ತಾ ಇರ್ತೈತಿ, ಆಮೇಲೆ ಮನುಷ್ಯನಿಗೆ ಸರಳವಾಗಿ ನಿಲ್ಕಕ್ಕೆ ಬರಬಾರದು ಅಂತ ಕಟ್ಟಡ, ನೀರಿನ ಟ್ಯಾಂಕ್ಗಳು, ಗಿಡ ಮರಗಳಲ್ಲಿ, ತೆಂಗಿನ ಮರಗಳಲ್ಲಿ ಕಟ್ತಾ ಇತ್ತು ಸರ್. ಆಮೇಲೆ ಈ ಜೇನೊಣ ಸ್ವಲ್ಪ ಸಿಟ್ಟು ಜಾಸ್ತಿ, ಆಮೇಲೆ ಸಮಯದಿಂದ ಸಮಯಕ್ಕೆ ಜಾಗ ಬದಲಿ ಮಾಡ್ತಾ ಹೋಗ್ತಿರುತ್ತೆ, ಹಾಗಾಗಿ ನಾವು ಈ ಜೇನ ಸಾಕಣೆ ಮಾಡೋದು ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಬರ್ತೈತೆ ಸರ್, ನಾವು ಭಾರತೀಯ ಜೇನುನೊಣ ಅಂತೀವಿ, ಇಂಡಿಯನ್ ಬೀ ಅಂತ ಕರಿತೀವಿ. ಇದಕ್ಕೆ ತುಡುವೆ ಜೇನು ಅಂತ ಕರಿತೀವಿ ನಾವು ಆಡು ಭಾಷೆಯಲ್ಲಿ. ಈ ತುಡುವೆ ಜೇನು ಹೆಂಗಂದ್ರೆ ಆ ನಮ್ಮ ಹೆಜ್ಜೇನಿಗಿಂತ ಸ್ವಲ್ಪ ಸಿಟ್ಟು ಕಡಿಮೆ, ಆಮೇಲೆ ಇದಕ್ಕೆ ಯಾವಾಗಲೂ ಮರದ ಪೊಟರೆ, ಒಂದು ಕತ್ತಲು ಪ್ರದೇಶ ಥರ ಮರದ ಪೊಟರೆ, ಹಾವಿನ ಹುತ್ತಗಳಂಥ ಜಾಗ, ನೆಕ್ಸ್ಟ್ ಈಗೆಲ್ಲೋ ಒಂದು ಕುಡಿಕಿ ಗಡಿಗೆ ಬಿದ್ದಿರ್ತವೆ ಅದರೊಳಗಡೆ, ಆಮೇಲೆ ಹಳೆಯ ಟೈರ್ಗಳು ಭಾಳ ದಿವಸದಿಂದ ಬಿಟ್ಟಿರ್ತೀವಿ ಅಂತಲ್ಲಿ ಒಳಗೆ ಕತ್ತಲು ಪ್ರದೇಶದಲ್ಲಿ, ಈ ಥರ ಕನಿಷ್ಠ 2-3 to 7 ಆ ತಟ್ಟೆಗಳನ್ನು ಕಟ್ತೈತಿ. ಈ ತಟ್ಟೆಗಳು ಕಟ್ಟೋದು ಆಮೇಲೆ ಆ ಕತ್ತಲು ಪ್ರದೇಶದ ಮೇಲೆ ನೋಡ್ಬೋದು, ಇದೇ ತುಡುವೆ ಜೇನು ಅಂತ ಹೇಳ್ಬೋದು ನಾವು. ಈ ತುಡುವೆ ಜೇನು ನಮಗೆ ಜೇನು ಸಾಕಣೆ ಮಾಡೋಕೆ ಬರ್ತೈತೆ ಸರ್. ಯಾಕಂದ್ರೆ ನಾವು ಈಗೇನು ಜೇನುನೊಣ ಸಾಕಣೆ ಮಾಡ್ಬೇಕಾದ್ರೆ ನಮ್ಮ ಜೇನು ಪೆಟ್ಟಿಗೆಗಳು ಏನು ಬರ್ತಾವಲ್ಲ, ಆ ಜೇನು ಪೆಟ್ಟಿಗೆಗಳು ಕಂಪ್ಲೀಟ್ ಕತ್ತಲು ಇರ್ತೈತಿ ಒಳಗಡೆ. ನಾವು ಈಗ ಇದು ಹೆಂಗೆ ನಾನು ಹೇಳಿದೆ, ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಂದ್ರೆ ಈಗ 3-7 ತಟ್ಟೆ ಕಟ್ತಾವೆ. ಈ ಜೇನು ಬಾಕ್ಸಲ್ಲಿ ಕೂಡ ನಾವು ಈ ತಟ್ಟೆಗಳನ್ನು ಕಟ್ಟಿ ಕೊಟ್ಟಿವೆ ಅಂದ್ರೆ ಅಲ್ಲೇ ತಮ್ಮ ಸಂತತಿಯನ್ನು ಆರಂಭ ಮಾಡ್ತಾವೆ, ಜೊತೆಗೆ ಅಲ್ಲಿ ತುಪ್ಪ ಗಿಪ್ಪ ಇಡೋದು ಮಾಡ್ತಾವೆ. ಅದು ನಮಗೆ ಸಪ್ಲಿಮೆಂಟ್ರಿ ಅಂದ್ರೆ ಪರೋಕ್ಷವಾಗಿ ನಾವು ತುಪ್ಪ ತಕೊಳಕ್ ಸಹಾಯ ಮಾಡ್ತಾವೆ. ಅದಕ್ಕೆ ನಾವೇನು ಮಾಡ್ಬೋದು, ಈ ತುಡುವೆ ಜೇನನ್ನ ಸಾಕಣೆ ಮಾಡ್ಬೋದು. 2, ಇದೇ ರೀತಿ ಇನ್ನೊಂದು ನಮ್ಮ ಭಾಗದಾಗ ಕೋಲು ಜೇನು ಅಂತ ಬರ್ತಾವೆ, ಸಣ್ಣ ಜೇನು, ಲಿಟ್ಲ್ ಜೇನು ಅಂತ ಕರಿತೀವಿ ನಾವು. ಇವು ಅಲ್ಲಲ್ಲಲ್ಲೇ ಮರದ ಸಣ್ಣ ಸಣ್ಣ ಪೊದರೆ ಒಳಗೆ ಇಂತಲ್ಲಿ ಕಂಡು ಬರ್ತಾವೆ. ಆದರೆ ಇಲ್ಲೂ ಕೂಡ ಈ ಜೇನಿಗೆ ಸಾಕಷ್ಟು ಗಾಳಿ ಬೆಳಕು ಬೇಕು, ಆಮೇಲೆ ಕತ್ತಲು ಪ್ರದೇಶದಲ್ಲಿ ಇವು ಇಡೋದಿಲ್ಲ. ಜೊತೆಗೆ ಇವು ಸಿಂಗಲ್ ಇದನ್ನು ಕಟ್ತಾ ಇರ್ತಾವೆ ಸರ್ ತಟ್ಟೆನ. ಆಮೇಲೆ ಈ ಜೇನು ಕೂಡ ಸಮಯದಿಂದ ಸಮಯಕ್ಕೆ ಜಾಗ ಬದಲಿ ಮಾಡ್ತಿರ್ತಾವೆ, ಹಾಗಾಗಿ ಇದು ಸಣ್ಣ ಜೇನು, ನೊಣ ಜೇನು ಅಂತಲೂ ಆಡು ಭಾಷೆ ಒಳಗೆ ಕರಿತೀವಿ. ಇದು ಸಾಕಣೆ ಮಾಡೋಕೆ ಅಂತ ಸೂಕ್ತವಲ್ಲ. ಜೊತೆಗೆ ಇನ್ನೊಂದು ಬರ್ತೈತೆ ಸರ್, ಕಚ್ಚದ ಬೀ ಅಂತ, ಅಂದ್ರೆ ಸ್ಟಿಂಗ್ಲೆಸ್ ಬೀ ಅಂತ ಕರಿತೀವಿ. ಲೋಕಲ್ ಆಡು ಭಾಷೆದಲ್ಲಿ ಮುಜಂಟಿ ಜೇನು, ರಾಳ ಜೇನು ಅಂತ ಕರಿತೀವಿ. ಇದು ಭಾಳ ಚಿಕ್ಕದಿರ್ತೈತಿ, ಕಪ್ಪದಾದ ಇರ್ತೈತಿ. ಆಮೇಲೆ ಇದಕ್ಕೂ ಕೂಡ ಕತ್ತಲ ಪ್ರದೇಶ ಒಳಗೆ ಈ ಥರ ಮರದ ಪುಟರೆ ಅಥವಾ ಯಾವುದೋ ಹಳೆ ಬಿದ್ದಿರೋ ಗೋಡೆ ಒಳಗಡೆ ಅಥವಾ ಈ ಥರ ಮರದ ದಿಮ್ಮೆ ಬಿದ್ದಿರ್ತಾವೆ ಅಂತಲ್ಲಿ ಈ ಕತ್ತಲು ಪ್ರದೇಶದೊಳಗೆ ಇರ್ತೈತಿ. ಈ ಜೇನು ಕೂಡ ನಮಗೆ ಸಾಕಣೆ ಮಾಡೋಕೆ ಸೂಕ್ತ. ಈಗ ಇದರಲ್ಲಿ 4 ಜೇನಲ್ಲಿ ತುಡುವೆ ಜೇನು, ನಮಗೆ ಈ ಮುಜಂಟಿ ಅಥವಾ ರಾಳ ಜೇನು ಇವೆರಡು ಸಾಕಣೆ ಮಾಡ್ಬೋದು. ಆಮೇಲೆ ನಾವು ಜೇನುತುಪ್ಪನ ಇದರಿಂದ ಸಂಗ್ರಹಿಸ್ಬೋದು. ಜೊತೆಗೆ ನಮಗೆ ಯಾವಾಗ ಯಾವಾಗ ಬೇಕು ಆವಾಗ ಪರಾಗಸ್ಪರ್ಶ ಮಾಡೋಕೆ ಈ ಜೇನು ಪೆಟ್ಟಿಗೆಗಳನ್ನು ನಮಗೆ ಬೇಕಾದಲ್ಲಿ ಸ್ಥಳಾಂತರ ಕೂಡ ಮಾಡ್ಬೋದು ಸರ್. ಹಂಗಾಗಿ ನಮಗೆ ರೈತರಲ್ಲಿ ಈ ಜೇನು ಪೆಟ್ಟಿಗೆ ಸ್ಥಳಾಂತರದ ಮುಖಾಂತರ ಈ 2 ಜೇನು ತಳಿಗಳಲ್ಲಿ ನಾವು ಹೆಚ್ಚಿನ ಆದಾಯ ಪಡ್ಕೊಳಕ್ಕೆ ಸಹಾಯ ಮಾಡ್ತೈತೆ ಸರ್. ಓಕೆ, ಇನ್ನು ಕುಟುಂಬ ವ್ಯವಸ್ಥೆ ಹೇಗಿರ್ತ ಜೇನು ಕುಟುಂಬದ್ದು ಸರ್? ಇದು ಒಂದು ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಹೇಳ್ಬೋದು ನಾವು. ಯಾಕಂದರೆ ಜೇನು ಕುಟುಂಬ ವ್ಯವಸ್ಥೆ ಹೇಗಿದೆ ಅಂದರೆ ನಮ್ಮ ಮನುಷ್ಯನಿಗಿಂತ ಕ್ರಮಬದ್ಧವಾಗಿದೆ. ನಮ್ಮ ಮನುಷ್ಯರಲ್ಲಿ ಕೂಡ ಕೆಲವೊಂದು ನ್ಯೂನ್ಯತೆಗಳು ಕಂಡು ಬರ್ತವೆ. ಆದರೆ ಜೇನು ಕುಟುಂಬದಲ್ಲಿ ಈ ನ್ಯೂನ್ಯತೆಗಳು ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಕುಟುಂಬಕ್ಕೆ ಒಂದೇ ಸದಸ್ಯ ಅನ್ನಂಗೆ ಒಂದು ರಾಣಿ ಜೇನು ಇರ್ತೈತಿ. ಆ ರಾಣಿ ಜೇನು ಒಂಥರ ಮನಿ ಒಡೆಯ ಇದ್ದಂಗೆ. ಆ ರಾಣಿ ಜೇನು ಏನು ಆರ್ಡರ್ ಮಾಡ್ತೈತಿ ಅದನ್ನು ಉಳಿದ ಎಲ್ಲ ಜೇನುಗಳು ಫಾಲೋ ಮಾಡ್ತವೆ. ಎರಡನೇದಾಗಿ ವರ್ಕರ್ ಜೇನು ಅಂತ ಬರ್ತವೆ, ಕೆಲಸಗಾರ ನೊಣಗಳು ಅಂತ ಬರ್ತವೆ. ಈ ಕೆಲಸಗಾರ ನೊಣಗಳು ಕೂಡ ಇದರಲ್ಲಿ ಮತ್ತೆ ನಾವು ಒಂದು ನೀರು ಥರ ಕೆಲಸಗಾರ ನೊಣ ಬೇರೆ, ಜೇನುತುಪ್ಪ ಥರ ಕೆಲಸಗಾರ ನೊಣ ಬೇರೆ, ಅದರ ಜೊತೆಗೆ ಈ ಪರಾಗ ಥರ ಕೆಲಸಗಾರ ನೊಣಗಳು ಈ ಥರ ಆ ಕೆಲಸಗಾರ ನೊಣದಲ್ಲೇ ಮತ್ತೆ ವ್ಯವಸ್ಥೆ ಮಾಡ್ಕೊಂಡಿರ್ತವೆ. ಜೊತೆಗೆ ಇನ್ನೊಂದು ಬರ್ತೈತಿ, ನಾವು ಗಂಡು ಜೇನು ನೊಣ ಅಂತ ಕರಿತೀವಿ, ಡ್ರೋನ್ಸ್ ಅಂತ ಕರಿತೀವಿ ಜನರಲ್ ಆಗಿ. ಈ ಗಂಡು ಜೇನು ನೊಣಗಳು ವರ್ಷದಲ್ಲಿ ಕೆಲವೊಂದು ತಿಂಗಳಲ್ಲಿ ಮಾತ್ರ ಯಾವ ಕುಟುಂಬ ವ್ಯವಸ್ಥೆ ಚೆನ್ನಾಗಿರ್ತೈತಿ ಈ ಜೇನು ನೊಣಗಳು ಕಂಡು ಬರ್ತಾವೆ, ಇಲ್ಲಾಂದರೆ ಈ ಗಂಡು ನೊಣಗಳು ಜಾಸ್ತಿ ಕುಟುಂಬದಲ್ಲಿ ಇರೋದಿಲ್ಲ. ಆಮೇಲೆ ಇದರಲ್ಲಿ ಈ ಮೂರು ರಾಣಿ ಜೇನು ಅಂದರೆ ಕ್ವೀನ್ ನೊಣ, ವರ್ಕರ್ ನೊಣ, ಜೊತೆಗೆ ಈ ಡ್ರೋನ್ ಗಂಡು ನೊಣ, ಈ ಮೂರರಲ್ಲಿ ರಾಣಿನೇ ಕುಟುಂಬ ಮುಖ್ಯಸ್ಥ. ಆ ರಾಣಿ ಕೆಲಸ ಏನಂದ್ರೆ ಮೊಟ್ಟೆ ಇಡೋದು, ಆ ಕುಟುಂಬ ನೋಡ್ಕೊಳ್ಳೋದು. ಈ ಕೆಲಸಗಾರ ನೊಣಗಳು ಕುಟುಂಬ ವ್ಯವಸ್ಥೆನ ಮೇಂಟೈನ್ ಮಾಡೋದು, ಕಾಪಾಡ್ಕೊಂಡು ಹೋಗೋದು. ಈ ಡ್ರೋನ್ ನೊಣಗಳು ಅಥವಾ ಈ ಗಂಡು ನೊಣಗಳು ಕುಟುಂಬಕ್ಕೆ ಯಾವಾಗ ಡಿವೈಡ್ ಆಗ್ಬೇಕು ಅಥವಾ ಇನ್ನೊಂದು ಕುಟುಂಬನ ಮಾಡಬೇಕು ಅಂತ ಆಸೆ ಇರ್ತಾವ, ಅವಕ್ಕೆ ಒಳ್ಳೆ ಕಂಡೀಷನ್ಸ್ ಅಂದ್ರೆ ನಮ್ಮ ಪರಿಸರದಲ್ಲಿ ಉತ್ತಮ ವಾತಾವರಣ ಇದ್ದಾಗ ಈ ಜೇನು ನೊಣಗಳು ಕಂಡು ಬರ್ತಾವು. ಅವಾಗ ಕಾಲನಿನ ಇನ್ನೊಂದು ಮಾಡೋಕೆ ಸಹಾಯ ಮಾತ್ರ ಮಾಡ್ತಾವು, ಇವು ಯಾವುದೇ ಕೆಲಸ ಮಾಡಲ್ಲ ಸರ್. ಅವು ಸಹಜವಾಗಿ ನೈಸರ್ಗಿಕವಾಗಿ ತಮಗೆ ಜಾಗವನ್ನು ಹುಡುಕುವಂಥ ಸಂದರ್ಭದೊಳಗೆ ಎಲ್ಲಿ ನಮ್ಗೆ ಆಹಾರ ಸಿಗುತ್ತೆ, ಎಲ್ಲಿ ನೀರು ಸಿಗುತ್ತೆ, ಎಲ್ಲಿ ಸಂರಕ್ಷಣೆ ಇದೆ ಅಂಥವೆಲ್ಲನೂ ಕೂಡ ಒಂದು ಸಂವಹನದ ಮೂಲಕ ಕಮ್ಯುನಿಕೇಟ್ ಮಾಡ್ತಾ ಇರ್ತಾವಲ್ಲ. ಹೌದು ಸರ್, ಈ ಸಂವಹನದಲ್ಲಿ ಭಾರಿ ಮುಖ್ಯವಾದ ಒಂದಿಷ್ಟು ಇಂಡಿಕೇಶನ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಅವು ಯಾವ ರೀತಿ ಸಂವಹನ ಮಾಡ್ತಾವು ಅಂದ್ರೆ ಕಮ್ಯುನಿಕೇಶನ್ ಮಾಡ್ತಾವ ಅನ್ನೋದು ಬಹಳ ಮುಖ್ಯ. ಇವತ್ತು ಯಾವುದೋ ನಾನು ಒಬ್ಬ ರೈತ, ಒಂದು ಜೇನು ಡಿಸ್ಟರ್ಬ್ ಮಾಡೀನಿ ಅಥವಾ ಬಿಡಿಸಿದ್ದೀನಿ, ಅಲ್ಲಿ ಸಡನ್ ಆಗಿ ಅವಕ್ಕೆ ಒಂಥರ ಅವ್ಯವಸ್ಥೆ ಕ್ರಿಯೇಟ್ ಆಗಿತ್ತು ಅಂದ್ರೆ ಅದರಲ್ಲಿ ಕೆಲವೊಂದು ನರ್ಸ್ ಬೀಸ್ ಅಂತ ಇರ್ತವೆ, ಇನ್ನೊಂದು ಕೆಲವೊಂದು ಗಾರ್ಡ್ ಬೀಸ್ ಅಂತ ಇರ್ತವೆ, ಅವು ಗೂಡಿನ ವ್ಯವಸ್ಥೆ ನೋಡ್ಕೊಂತಿರ್ತವೆ. ಅದರ ಜೊತೆಗೆ ಕೆಲವೊಂದು ಹುಳಗಳ ಗುಂಪು ಹೆಂಗಿರ್ತಂದ್ರೆ ಹೊಸ ಜಾಗ ಹುಡ್ಕೊಳ್ಳೋದು, ಈ ಜಾಗ ನಮಗೆ ಡಿಸ್ಟರ್ಬ್ ಆಗೈತೆ ಅಂದ್ರೆ ಇನ್ನೊಂದು ಜಾಗ ನಾ ಎಲ್ಲಿ ಹುಡುಕ್ಲಿ ಅಂತ ಒಂದು ದಿವಸ ಟೈಮ್ ತಗೊಂಡು ಉತ್ತಮವಾದ ಜಾಗನ ಹುಡುಕಿಕೊಟ್ಟು ಆಮೇಲೆ ಇವನ್ನ ಕರ್ಕೊಂಡು ಹೋಗ್ತಾವೆ. ಕರ್ಕೊಂಡು ಹೋಗಿ ವಾಪಸ್ ತಮ್ಮ ಸಂವಹನ ಯಾವ ರೀತಿ ಮಾಡ್ತಾವಂದ್ರೆ ಈಗ ಆಹಾರ ಅಲ್ಲಿ ಹೆಂಗೆ ಸಿಗುತ್ತಾ, ಎಷ್ಟು ದೂರದಲ್ಲಿ ಸಿಗುತ್ತಾ, ಈ ವ್ಯವಸ್ಥೆ ಏನು ಮಾಡೋಕೆ ಒಂದು ಸಂವಹನ ವ್ಯವಸ್ಥೆ ನಾವು ಡ್ಯಾನ್ಸ್ ಮುಖಾಂತರ ನೋಡ್ತೀವಿ. ಡ್ಯಾನ್ಸ್ ಮಾಡ್ತಾವೆ ಸರ್ ಅವು ಕೆಲಸಗಾರ ನೊಣಗಳು. ಅದರಲ್ಲಿ ಎರಡು ತರನಾದ ಡ್ಯಾನ್ಸ್ಗಳನ್ನು ನೋಡ್ಬೋದು ನಾವು. ಒಂದು ರೌಂಡ್ ಡ್ಯಾನ್ಸ್ ಅಂತ ಹೇಳ್ತೀವಿ, ವೃತ್ತಾಕಾರದಲ್ಲಿ ಮಾಡ್ತಾ ಇರ್ತೈತಿ. ಇನ್ನೊಂದು ಡ್ಯಾನ್ಸ್ ವ್ಯಾಗ್ ಟೇಲ್ ಅಂತ ಮಾಡ್ತೈತಿ, ಅಂದ್ರೆ 8 ನಂಬರ್ ಆಕಾರದಾಗ. ಈಗ ಈ ಜೇನು ನೊಣದಲ್ಲಿ ಬೆಳಗ್ಗೆ ಈಗ 6 ಗಂಟೆ ಆಯ್ತಂದ್ರೆ ಕೆಲವಷ್ಟು ಗುಂಪುಗಳು ಹೊರಗಡೆ ಹೋಗಿ ಊಟ ವ್ಯವಸ್ಥೆ ಅಥವಾ ಹೊಸ ಜಾಗ ನೋಡೋದಿತ್ತಂದ್ರೆ 100 ಮೀಟರ್ಕ್ಕಿಂತ ಅದೇನಾದರೂ ಒಳಗಡೆ ಇತ್ತು ಅಂತಂದ್ರೆ ಅಲ್ಲಿಂದ ಹೋಗಿ ವಾಪಸ್ ಗೂಡಿಗೆ ಬಂದು ಆ ವೃತ್ತಾಕಾರದ ಡ್ಯಾನ್ಸ್ ಮಾಡೋಕ್ಕೆ ಆರಂಭ ಮಾಡ್ತಾವೆ. ಅಂದ್ರೆ ಆ ಡ್ಯಾನ್ಸನ್ನ ಬೇರೆ ಈ ಜೇನು ನೊಣಗಳು ನೋಡ್ತಾ ನೋಡ್ತಾ ತಿಳ್ಕೊಂತಾವೆ ಮಾಹಿತಿನ. ಓ, ಇದು ವೃತ್ತಾಕಾರ ಡ್ಯಾನ್ಸ್ ಮಾಡ್ತಾ ಇದೆ ಅಂದ್ರೆ 100 ಮೀಟರ್ ಒಳಗಡೆನೆ ನಮ್ಗೆ ಊಟ ಇದೆ, ಈ ಡ್ಯಾನ್ಸ್ ಆಧಾರದ ಮೇಲೆ ನಾನು ಹೋಗಿ ಊಟ ತರಬಹುದು. ಜೊತೆಗೆ ಅದೇ ಅಕಸ್ಮಾತ್ ಅದು ವ್ಯಾಗ್ಟೇಲ್ 8 ನಂಬರ್ ಆಕಾರದಾಗ ಡ್ಯಾನ್ಸ್ ಮಾಡ್ತಂದ್ರೆ ಓ ಈ ಊಟ 100 ಮೀಟರ್ಗಿಂತ ಅದಕ್ಕಿಂತ ದೂರ ಇದೆ ಅಂದ್ರೆ ನಾವೆಲ್ಲ ಅಷ್ಟು ದೂರ ಹೋಗ್ಬೇಕು ಅಂತಂದು ಅದು ಒಂದು ಸಂವಹನ ಮಾಡ್ತಾವೆ. ಜೊತೆಗೆ ಸರ್ ಈಗ ಅಲ್ಲೇ ಡ್ಯಾನ್ಸ್ ಮಾಡ್ಬೇಕಾದ್ರೆ ಸ್ಪೀಡ್ ಚೇಂಜ್ ಮಾಡ್ತಾವೆ. ಹೆಚ್ಚಿನ ಸ್ಪೀಡ್ನೇ ಮಾಡ್ತಾ ಇತ್ತಂದ್ರೆ ಇಲ್ಲೇ ಹೇರಳವಾಗಿ ಸಿಗ್ತಾ ಇದೆ ಅಥವಾ ಅದು ಸ್ಪೀಡ್ ಹೆಚ್ಚು ಕಡಿಮೆ ಆಯ್ತಂದ್ರೆ ಸ್ವಲ್ಪ ಇಲ್ಲಿ ಕಡಿಮೆ ಇದೆ. ಈ ಥರ ಸಂವಹನ ಒಂದಕ್ಕೊಂದು ಮಾಡ್ಕೊಂಡು ಆಹಾರ ಕಲೆಕ್ಟ್ ಮಾಡೋಕೆ ಎಷ್ಟು ವಿಂಗಡಣೆ ಮಾಡ್ಕೊಂಡು ನಾ ಯಾವ ಗುಂಪು ಯಾಕಡೆ ಹೋಗ್ಬೇಕು ಅಂತ ಅವು ಡಿಸೈಡ್ ಮಾಡ್ತಾವೆ ಸರ್. ಇದು ಒಂದು ಸಂವಹನ ವ್ಯವಸ್ಥೆ. ಅದೊಂಥರ ಇಂಟ್ರೆಸ್ಟಿಂಗ್ ಇದೆ ಅಲ್ಲ. ಹೌದು ಸರ್. ಇನ್ನು ನಾವು ಪ್ರಾರಂಭ ಮಾಡ್ಬೇಕು ಹೊಸಬ್ರು. ಹೌದು ಸರ್. ಯಾಕಂದ್ರೆ ಈಗ ಮಾಡಿದವರು ಅವ್ರು ಗೊತ್ತಿರುತ್ತೆ ಈಗ ಹೊಸದಾಗಿ ಮಾಡಬೇಕು ಅನ್ನೋಂಥವ್ರು ಏನೇನು ತಿಳ್ಕೊಂಡಿರ್ಬೇಕು? ಈಗ ಫಸ್ಟ್ ಟೈಮ್ ನಾನು ಜೇನು ಇದನ್ನು ಸಾಕಣೆ ಮಾಡ್ತೀನಿ ಅಂತ ಭಾಳಷ್ಟು ಜನ ರೈತರು ಏನು ಮಾಡ್ತಾರೆ, ಕೆಲವೊಮ್ಮೆ ಎಲ್ಲೋ ಒಂದು ದಿನ ಪ್ರೋಗ್ರಾಮ್ ಟ್ರೈನಿಂಗ್ ಅಟೆಂಡ್ ಮಾಡಿ ಬರ್ತಾರೆ ಅಥವಾ ಯಾವುದೋ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಆ ಬೇಸಿಸ್ ಮೇಲೆ ಸಡನ್ನಾಗಿ ಒಂದು ಕಾಲೋನಿ ಜೇನು ಪೆಟ್ಟಿಗೆ ಇಟ್ಟು ಜೇನು ನೊಣೆ ಸಾಕಣೆ ಮಾಡ್ತೀನಿ ಅಂತ ಹೋದರೆ ಸ್ವಲ್ಪ ತಪ್ಪಾಗುತ್ತೆ. ಯಾಕಂದ್ರೆ ಅದು ಒಂದು ಜೀವಿ, ಆ ಜೀವಿಯ ಒಂದು ಜೀವನ ಚಕ್ರನ ನಾವು ತಿಳ್ಕೊಬೇಕು ಫಸ್ಟು. ಅಂದ್ರೆ ಆ ಜೇನು ನೊಣದ ಬಗ್ಗೆ ಕಂಪ್ಲೀಟಾಗಿ ನಮಗೆ ಮಾಹಿತಿ ಇರ್ಬೇಕು ಸರ್. ಹೌದು, ಆ ಮಾಹಿತಿ ಹೆಂಗಂದ್ರೆ ಅದರ ಜೀವನ ಚಕ್ರ ಹೆಂಗೈತಪ್ಪ, ನೆಕ್ಸ್ಟ್ ಅವು ಯಾವ ಥರ ಬಿಹೇವ್ ಮಾಡ್ತಾವಂದ್ರೆ ಹೆಂಗೆ ಮುಂಜಾನೆ ಎಲ್ಲಿ ಹೋಗ್ತಾವೆ, ಸಂಜೆಗೆ ಎಲ್ಲಿ ಬರ್ತಾವೆ, ಎಂಥ ಜಾಗ ಪ್ರಿಫರೆನ್ಸ್ ಮಾಡ್ತಾವೆ, ಈ ಮಾಹಿತಿ ಇರಬೇಕು. ನೆಕ್ಸ್ಟ್ ನಾಳೆ ನಮ್ಗೆ ಆ ಜೇನು ನೋಣಕ್ಕೆ ಏನೋ ಸಮಸ್ಯೆ ಬಂದಾಗ ಅದನ್ನು ಮ್ಯಾನೇಜ್ ಮಾಡ್ತೀನಪ್ಪ, ಆ ಸಮಸ್ಯೆಗಳೇನು ಅನ್ನೋ ಒಂದು ಮಾಹಿತಿ ಅಂದರೆ ಟೋಟಲ್ ಆಗಿ ಒಂದು ಆ ಜೇನು ನೊಣದ ವ್ಯವಸ್ಥೆ ಬಗ್ಗೆ ನಾಲೆಜ್ ತೊಗೋಬೇಕು ಸರ್. ಇದು ಫಸ್ಟ್ ಸ್ಟೆಪ್. ನಮ್ಮ ರೈತರು ಯಾರೋ ನಾವು ಜೇನು ಸಾಕಣೆ ಮಾಡ್ತೀನಿ ಅಂದರೆ ಅದರದ ಸಂಪೂರ್ಣ ಮಾಹಿತಿ ಇರೋವರೆಗೂ ಜೇನು ಸಾಕಣೆಗೆ ಹೋಗಬೇಡಿ. ನಿಮಗೆ ಮಾಹಿತಿ ಬಂದಮೇಲೆ ಮುಂದಿನ ಹಂತಕ್ಕೆ ಹೋಗಿ. ಜೊತೆಗೆ ಒಂದು ಸರಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ತು ಅಂದ್ರೆ ಎಲ್ಲಿ ಆಲ್ರೆಡಿ ಕೆಲವು ರೈತರು ಜೇನು ಸಾಕಣೆ ಮಾಡ್ತಿರ್ತಾರೆ, ಆಲ್ರೆಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತೈತಿ, ಅಂತ ರೈತರನ್ನ ಭೇಟಿಯಾಗಿ ಅವ್ರ ಹತ್ರ ಹೋಗಿ ನೀವು ಅಲ್ಲೇ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನೋಡಿ ಮಾಡಿ ತಿಳಿದು ಕಲ್ಕೊಳ್ಳೋದು ಎರಡನೇದು ಬಹುಮುಖ್ಯ ಅಂಶ. ಯಾಕಂದ್ರೆ ಎಷ್ಟೋ ಸಾರಿ ಆ ಬರೀ ನೋಡಿ ಕಲಿಯೋದಕ್ಕಿಂತ ನಾವು ಮಾಡಿ ಕಲಿಯೋದು ಕೂಡ ಬಹಳ ಮುಖ್ಯವಾಗುತ್ತೆ. ಇದರ ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಲ್ಲಲ್ಲಿ ಕೆಲವೊಬ್ರು ಒಳ್ಳೆ ಈ ಜೇನು ಸಾಕಣೆ ಮಾಡ್ತಕ್ಕಂಥ ರೈತರು ಅಥವಾ ಒಂದೊಂದು ಇನ್ಸ್ಟಿಟ್ಯೂಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅರೇಂಜ್ ಮಾಡ್ತಿರ್ತಾರೆ. ಅಂದರೆ ನಾವು ಜೇನು ಹೆಂಗೆ ಸಾಕಣೆ ಮಾಡಬೇಕು, ಎಷ್ಟು ಮಾಡಬೇಕು, ಯಾವ ರೀತಿ ನಾವು ಅದನ್ನು ನಿರ್ವಹಣೆ ಮಾಡ್ಬೇಕು ಅನ್ನೋ ಈ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲಿ ತರಬೇಕು, ಎಲ್ಲಿ ಇಡಬೇಕು, ಹೌದು ಸರ್, ನಿರ್ವಹಣೆ ಹೆಂಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಇಂಥ ಸಂಪೂರ್ಣ ಮಾಹಿತಿ ಎಲ್ಲಿ ಟ್ರೈನಿಂಗ್ ಕೊಡ್ತಿರ್ತಾರೆ, ಎಲ್ಲೋ ಒಂದು 8 ದಿವಸ 10 ದಿವಸ ಇಂಥ ಟ್ರೈನಿಂಗಿಗೆ ಹೋಗಿ ನಾವು ಕಲ್ತ್ಕೊಂಬರೋದು ಭಾಳ ಮುಖ್ಯ ಆಗುತ್ತೆ. ಇವೆಲ್ಲ ನಾ ಕಲ್ತು ಬಂದ ಮೇಲೂ ಕೂಡ ಒಂದೇ ಸರಿ ನಾನು ಜೇನು ಸಾಕಣೆ ಕಲ್ತು ಬಿಟ್ಟೆ ತಿಳ್ಕೊಂಡ್ಬಿಟ್ಟೆ ಅಂತ ಒಂದು 100 ಕಾಲೋನಿ ತಂದು ಮಾಡೋಕ್ಕಾಗಲ್ಲ. ನಮ್ಮ ಪರಿಸರ ಎಷ್ಟು ನಾನು ಎಲ್ಲಿ ಮಾಡ್ಬೋದು, ನನಗೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಏನು ಕೆಪಾಸಿಟಿ ಐತೆ ಅಂತ ತಿಳ್ಕೊಂಡು ಸ್ವಲ್ಪ ಕಾಲೋನಿಯಿಂದ ಆರಂಭ ಮಾಡ್ಬೇಕು. ಅಂದರೆ ನಾವು ಜಾಸ್ತಿ ಕಲಿತೀವಿ, ತಿಳ್ಕೊತೀವಿ, ಆನಂತರ ನಮ್ಗೆ ಹೆಂಗೆ ಬೇಕಂಗೆ ಜಾಸ್ತಿ ಕಾಲೋನಿನ ಮೇಂಟೈನ್ ಮಾಡೋದು ಗೊತ್ತಾಗ್ತಾ ಹೋಗ್ತೈತೆ ಸರ್, ಮಾಡ್ಬೋದು. ಇದು ಒಂದು ಬಿಗಿನರ್ಸ್ಗೆ ಒಂದು ಉತ್ತಮವಾದ ವೇದಿಕೆ ಸರ್. ಇಷ್ಟು ಇದ್ರೆ ಬಿಗಿನಿಂಗ್ ಒಂದು ಅಥವಾ ಎರಡು ಕುಟುಂಬವನ್ನು ಸಾಕಾಣಿಕೆ ಮಾಡಿ ಅನುಭವ ಪಡ್ಕೊಂಡು ಆನಂತರ 8, 10, 15, 20 ಹಿಂಗೆ ಮಾಡ್ಕೊತು. ಹೌದು ಸರ್, ಯಾಕಂದ್ರೆ ಈಗ ಬಯಲುಸೀಮೆ ರೈತರು ಹೋಗಿ ಒಂದೇ ಸರಿ ತಮ್ಮ ಭಾಗದಾಗ ಒಂದು 10 ಕಾಲೋನಿ ಇಟ್ಬಿಟ್ರೆ, ಆ ಜೇನು ಪೆಟ್ಟಿಗೆ ಇಟ್ಬಿಟ್ರೆ ಅದಕ್ಕೆ ಊಟ ವ್ಯವಸ್ಥೆ ಸಾಲದೆ ಇರ್ಬೋದು, ಆಮೇಲೆ ಅಲ್ಲಿ ಏನಾದರೂ ಸಮಸ್ಯೆಗಳು ಇರ್ಬೋದು, ಆ ಸಮಸ್ಯೆ ಇವರಿಗೆ ತಡಿಯೋಕೆ ಕಷ್ಟ ಆಗ್ಬೋದು. ಅದೇ ನಮ್ಮ ಈ ಕಡೆ ಫಾರೆಸ್ಟ್ ಇರೋ ಏರಿಯಾ, ಕಾಡು ಇರೋ ಏರಿಯಾ ರೈತರಿಗೆ ಸ್ವಲ್ಪ ಸರಳ ಆಗ್ತೈತಿ, ಯಾಕಂದ್ರೆ ಸಾಕಷ್ಟು ಹೇರಳವಾಗಿ ಹೂ ಸಿಗ್ತೈತಿ, ಜೇನುಗಳು ಉಳ್ಕೊಳಕ ಒಂದು ಆಹಾರ ಸಿಗ್ತೈತಲ್ಲ. ಬಟ್ ಬಯಲುಸೀಮೆ ರೈತರು ಇದಕ್ಕೆ ಸ್ವಲ್ಪ ಜಾಸ್ತಿ ಕೇರ್ ತಗೊಂಡು ಆರಂಭ ಮಾಡೋದು ಉತ್ತಮ ಸರ್. ಇನ್ನು ಗೂಡಿನ ನಿರ್ವಹಣೆ ಇರುತ್ತೆ ಅಲ್ಲಿ, ಪೆಟ್ಟಿಗೆಗಳು ತಂದಿಟ್ವಿ. ಹೌದು ಸರ್, ಈಗ ಗೂಡಿನ ನಿರ್ವಹಣೆನೂ ಒಂದು ಬಹುಮುಖ್ಯ ಸರ್. ಈಗ ಯಾಕಂದ್ರೆ ಜೇನು ನೊಣಗಳು ವರ್ಷ ಪೂರ್ತಿ ಒಂದೇ ಪ್ರಮಾಣದಲ್ಲಿ ಜೇನುತುಪ್ಪ ಸಂಗ್ರಹಿಸೋಕ್ಕಾಗಲ್ಲ ಸರ್, ಇದು ಕೂಡ ವಾತಾವರಣದ ಮೇಲೆ ಅವಲಂಬನೆ ಇರ್ತೈತಿ. ನಾವು ಈಗ ಹೆಂಗೆ ನಮಗೆ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಇದ್ದಾವೆ, ಅದರ ಜೊತೆಗೆ ನಮಗೆ ಹೆಂಗೆ ಮುಂಗಾರು ಬೆಳೆ, ಹಿಂಗಾರು ಬೆಳೆ ಅಂತಿದ್ದಾವೆ, ಈ ರೀತಿ ಜೇನು ನೊಣ ವ್ಯವಸ್ಥೆಯಲ್ಲಿ ಕೂಡ ಮಳೆಗಾಲದಲ್ಲಿ ಜೇನುತುಪ್ಪ ಸಿಗುವ ಸಂಭವ ಭಾಳ ಕಡಿಮೆ ಇರ್ತೈತಿ. ಆ ಟೈಮಲ್ಲಿ ಏನು ಮಾಡ್ತಾವೆ, ಜೇನು ನೊಣಗಳ ನಿರ್ವಹಣೆ ಬಹುಮುಖ್ಯ ಸರ್. ಅದೇ ರೀತಿ ನೆಕ್ಸ್ಟ್ ಚಳಿಗಾಲ ಆರಂಭ ಆತಂದ್ರೆ ಪರಿಸರದೊಳಗೆ ಸಾಕಷ್ಟು ಹೇರಳವಾಗಿ ಹೂಗಳು ಸಿಗ್ತಾ ಹೋಗ್ತೈತಿ. ಆ ಟೈಮ್ ಒಳಗೆ ಜೇನು ಹುಳುಗಳ ಸಾಕಣೆ ಸ್ವಲ್ಪ ನಿರ್ವಹಣೆ ಕಡಿಮೆ ಇರ್ತೈತಿ. ಮತ್ತು ಬೇಸಿಗೆ ಬಂತು ಅಂದರೂ ಕೂಡ ಮತ್ತೆ ನಮ್ಮ ಸಾಕಣೆ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಯಾಕಂದರೆ ಈ ಬಯಲುಸೀಮೆಯಲ್ಲಿ ಬಿಸಿಲು ಜಾಸ್ತಿ, ಆ ಟೈಮಲ್ಲಿ ನಾವು ಹೋಗಿ ಏನು ಮಾಡ್ಬೇಕಾಗತ್ತೆ, ಜೇನುಗೂಡುಗಳಿಗೆ ಒಂದು ಸ್ವಲ್ಪ ವಾತಾವರಣ ಅವಕ್ಕೆ ಅನುಕೂಲ ಆಗಂಗೆ ಮಾಡಿಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಆರಂಭದಲ್ಲಿ ರೈತರು ಚಳಿಗಾಲದಿಂದ ಅಂದರೆ ನವಂಬರ್ ಡಿಸೆಂಬರ್ದಿಂದ ಆರಂಭ ಮಾಡೋದು ಬಹು ಉತ್ತಮ. ಯಾಕಂದ್ರೆ ಅವಾಗ ನಿರ್ವಹಣೆ ಸ್ವಲ್ಪ ಕಡಿಮೆ ಇರ್ತೈತಿ. ಆ ನಿರ್ವಹಣೆ ಯಾಕಂದ್ರೆ ಅವಾಗ ಹೂ ಸಿಗ್ತೈತಿ, ನೀರು ಸಿಗ್ತೈತಿ, ಈ ಜೇನುತುಪ್ಪ ಸಿಗೋದ್ರಿಂದ ಜೇನು ನೊಣಗಳು ಜಲ್ದಿ ಆ ಜಾಗಕ್ಕೆ ಹೊಂದಿಕೊಂಡು ತಮ್ಮ ಒಂದು ಜೀವನ ಚಕ್ರವನ್ನು ಆರಂಭ ಮಾಡ್ತಾವೆ. ಜೇನುತುಪ್ಪ ಸಂಗ್ರಹಣೆ ಮಾಡ್ತಾವೆ, ಪರಾಗಸ್ಪರ್ಶ ಮಾಡೋಕ್ಕೆ ಆರಂಭ ಮಾಡ್ತಾವೆ. ಅದಾದ ತಕ್ಷಣ ನಮ್ಗೆ ಬೇಸಿಗೆಗಾಲ ಮುಂದೆ ಇರ್ತೈತಿ. ಬೇಸಿಗೆಗಾಲಕ್ಕೆ ನಾವೇನು ಮಾಡಬೇಕು, ಈಗ ನಮ್ಮ ಬಯಲುಸೀಮೆಯಲ್ಲಿ ಬಿಸಿ ವಾತಾವರಣ ಜಾಸ್ತಿ ಇರ್ತೈತಿ, ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಈ ಪೆಟ್ಟಿಗೆ ಮೇಲೆ ಈ ಗನ್ನಿ ಬ್ಯಾಗ್ ನಮ್ಮದೇನು ಇವು ಬರ್ತಾವಲ್ಲ ಚೀಲಗಳು, ಈ ಚೀಲಗಳನ್ನು ಮೇಲೆ ಹಾಕಿ ಒಂದು ಸ್ವಲ್ಪ ನೀರು ಸಿಂಪರಣೆ ಮಾಡೋದ್ರಿಂದ ಪೆಟ್ಟಿಗೆ ಒಳಗೆ ತಂಪು ವಾತಾವರಣ ಇತ್ತಂದ್ರೆ ಒಳಗಡೆ ಮರಿಗಳ ಅಭಿವೃದ್ಧಿ ಉತ್ತಮವಾಗಿರ್ತೈತಿ. ಇಲ್ಲಾಂದ್ರೆ ಬಿಸಿಲು ಜಾಸ್ತಿಯಾಗಿ ಹೀಟ್ ಆತಂದ್ರೆ ನಾವು ಹೆಂಗೆ ಮನೆಯಲ್ಲಿ ಇರೋಕ್ಕೆ ಕಷ್ಟಪಡ್ತೀವಿ ಬೇಸಿಗೆಯಲ್ಲಿ, ಅದೇ ರೀತಿ ಈ ಜೇನು ಪೆಟ್ಟಿಗೆಯಲ್ಲಿ ಜೇನುಗಳು ಇರೋಕ್ಕೆ ಕಷ್ಟಪಡ್ತವೆ. ಹಂಗೆ ಈ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ನಾವು ಕೇರ್ ತಗೋಬೇಕು. ಜೇನು ಕೊಯ್ಲು ಮಾಡ್ತೀವಲ್ಲ, ಇಷ್ಟು ಕೊಯ್ಲು ಮಾಡಬೇಕು ಒಂದು ವರ್ಷಕ್ಕೆ ಅಥವಾ ಈ ಸೀಸನ್ದೊಳಗೆ, ಹಂಗಿರುತ್ತಲ್ಲ. ಹೌದು ಸರ್, ಈಗ ಜೇನು ಪೆಟ್ಟಿಗೆಯಲ್ಲಿ ನಾನು ಹೇಳಿದೆ ಒಂದು ಮಾತು, ಎಲ್ಲ ಟೈಮಲ್ಲಿ ಜೇನುತುಪ್ಪ ಸಿಗಲ್ಲ. ಈಗ ಜೇನು ಪ್ರಮಾಣ ನವಂಬರ್ಲಿಂದ ಇಲ್ಲಿವರೆಗೂ ಅಂದರೆ ಈ ಏಪ್ರಿಲ್ವರೆಗೂ ಸಿಗುವ ಸಂಖ್ಯೆ ಸ್ವಲ್ಪ ಏರಳ, ಯಾಕಂದ್ರೆ ವಾತಾವರಣದಾಗ ಅಥವಾ ಪರಿಸರದಾಗ ಹೂವಿನ ಸಂಖ್ಯೆ ಜಾಸ್ತಿ ಇರ್ತೈತಿ. ಆಮೇಲೆ ಇದು ನಾ ಈಗ ಸಿರಸಿ ಭಾಗದಾಗ ಸಿಕ್ಕ ಜೇನುತುಪ್ಪ ನನಗೆ ಗದಗ ಭಾಗದಾಗ ಸಿಗ್ಬೇಕಂತಿಲ್ಲ. ಸಿರಸಿ ಭಾಗದಾಗ ಸಾಕಷ್ಟು ಹೂವು ಇರ್ತೈತಿ, ಸಾಕಷ್ಟು ಗಿಡಗಳು ಇರ್ತವೆ. ಅಲ್ಲಿ ಕೊಯ್ಲು ಪ್ರತಿ ವಾರನೂ ಮಾಡ್ಬೋದು, ಒಮ್ಮೆ 15 ದಿನಕ್ಕೊಮ್ಮೆ ಮಾಡ್ಬೋದು ಈ ಸೀಸನ್ನಲ್ಲಿ. ಅದೇ ನಾವು ಗದಗಕ್ಕೆ ಬಂದ್ವಿ ಅಂದರೆ ಅಥವಾ ನಾವು ಕೊಪ್ಪಳ ಹೋದ್ವಿ ಈ ಬಯಲುಸೀಮೆಗೆ ಬಂದ್ವಿ ಅಂದರೆ ಇಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ, ಹೂಗಳ ಸಂಖ್ಯೆ ಕಡಿಮೆ. ಹಂಗಾಗಿ ಜೇನುತುಪ್ಪ ಅವು ಸಂಗ್ರಹಣೆ ಮಾಡಿ ಇಡಕ್ಕೆ ಸ್ವಲ್ಪ ಟೈಮ್ ತಗೊಂತಾವೆ, ಕಾಲಾವಧಿ. ಆ ಸಿರಸಿ ಒಳಗೆ 15 ದಿವಸಕ್ಕೆ ಸಿಕ್ಕರೆ ನಮಗೆ ಇಲ್ಲಿ 1 ತಿಂಗಳಿಗೆ ಸಿಗ್ಬೋದು. ಹಂಗಾಗಿ ಸ್ವಲ್ಪ ಮಕರಂದ ಯಾವ ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋದು ಮುಖ್ಯ. ಹೌದು ಸರ್, ಮಕರಂದ ಮೇಲೆ ಈ ಜೇನುತುಪ್ಪ ಸಂಗ್ರಹಣೆ ಡಿಪೆಂಡ್ ಆಗಿರ್ತೈತಿ. ನಾವು ಅದನ್ನ ನೋಡ್ತಾ ಇರ್ಬೇಕು ಸರ್. ಆಮೇಲೆ ಈ ಸ್ವಲ್ಪ ತುಪ್ಪ ಬಂತಂದ ತಕ್ಷಣ ನಾವು ಅದನ್ನ ಕಲೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಜೇನುನೊಣಗಳು ಜೇನು ಸಂಗ್ರಹಣೆ ಮಾಡ್ತಿರೋದು ತಮ್ಮ ಕುಟುಂಬ ವ್ಯವಸ್ಥೆನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತ. ಅವು ಯಾವಾಗ ಹೆಚ್ಚಿಗೆ ಸಂಗ್ರಹಣೆ ಮಾಡ್ತಾವಲ್ಲ ಆ ಜೇನುತುಪ್ಪ ನಾವು ತಗೋಬೇಕು. ಸರ್, ಇದು ಒಂದಿದು. ಹಂಗಾಗಿ ನಾವು ಕಲೆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಿಕಾಷನ್ ತಗೋ, ಅಂದ್ರೆ ನೋಡಿ ಆ ಹುಳುಗಳಿಗೂ ಕೂಡ ಸ್ವಲ್ಪ ಜೇನು ಪ್ರಮಾಣ ಯಾವಾಗಲೂ ಇಟ್ಟಿರ್ಬೇಕು. ಈ ಸಡನ್ ಆಗಿ ಮಳೆಗಾಲ ಆರಂಭ ಆದ ತಕ್ಷಣ ಜೇನುತುಪ್ಪ ಅದ್ರಲ್ಲಿ ಏನೂ ಇಲ್ಲ, ಮಳೆ ಹತ್ತಿ ಬಿಡುತ್ತಪ್ಪ 1 ತಿಂಗಳ ಅವಧಿಗೆ ಅಂತಂದ್ರೆ ಜೇನು ನೊಣ ವ್ಯವಸ್ಥೆನೆ ಹಾಳಾಗಿ ಹೋಗೋ ಚಾನ್ಸ್ ಇರುತ್ತೆ. ಮಕರಂದೆಲ್ಲ ನೀರಲ್ಲಿ ತೊಯ್ದುಕೊಂಡು. ಹೌದು ಸರ್, ಈಗ ಎಲ್ಲೂ ಗಿಡದಲ್ಲಿ ಸಿಗೋದಲ್ಲ, ಸಿಗಕ್ಕೆ ಇದು ಕಡಿಮೆ ಆಗ್ತೈತಿ. ಅವಾಗ ನಾವು ಕೃತಕವಾಗಿ ಸಕ್ಕರೆ ಪಾಕ ಅಂತವೆಲ್ಲ ಮಾಡ್ಬೇಕು ಸರ್. ಈಗ ಯಾವಾಗ ಮಳೆ ಆರಂಭ ಆಯ್ತು, ಜೇನು ನೊಣಗಳಿಗೆ ಯಾವಾಗ ಸ್ವಲ್ಪ ಕಷ್ಟ ಆಗುತ್ತೆ ಹೊರಗಡೆ ಹೋಗಿ ಮಕರಂದ ತರಕ್ಕೆ, ಆ ಟೈಮಲ್ಲಿ ನಾವು ಕೃತಕವಾಗಿ ಸಕ್ಕರೆ ಪಾಕ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಅದರಲ್ಲಿ ಒಂದೆರಡು ಕಡ್ಡಿ ಹಾಕಿ ನೀಟಾಗಿ ಇಡೋದ್ರಿಂದ ಏನಾಗುತ್ತೆ, ಆ ಹುಳುಗಳು ಬಂದು ಅದ್ರ ಮೇಲೆ ಕೂತ್ಕೊಂಡು ಎಮರ್ಜೆನ್ಸಿಗೆ ಆ ಫುಡ್ಡನ್ನು ತೊಗೊಂಡು ಆ ಆಹಾರನ ತೊಗೊಂಡು ತಮ್ಮ ಜೀವನ ಚಕ್ರನ ಮತ್ತಿಂದ ಮುಂದಿನ ಸೀಸನ್ ವರೆಗೂ ಕಾಯ್ಕೊಂಡಿರ್ತಾವ. ಕೆಲವಷ್ಟು ರೈತರು ಏನ್ ಮಾಡ್ತಾರ ಅಂದ್ರೆ ಕೊನೆಯ ಬೀಡ್ ಇರುತ್ತಲ್ಲ, ಹೌದು ಸರ್, ಅದನ್ನ ಬಿಡ್ಸಂಗೆ ಇಲ್ಲ, ಅದು ತಾನೇ ತಿನ್ಕೊಂತ ಇರ್ಲಿ, ಯಾಕಂದ್ರೆ ಸೀಸನ್ ಇಲ್ಲ. ಆ ಸೀಸನ್ ಒಳಗೆ ತನ್ನ ತುಪ್ಪ ತಾನೇ ತಿನ್ಲಿ ಅಂತ ಬಿಡ್ತಾರೆ. ಅದು ಒಳ್ಳೇದು, ಉತ್ತಮ ರೂಢಿ ಸರ್. ಅಂದ್ರೆ ಅವಕ್ಕೂ ಬಿಟ್ಟು ನಾವು ಬದುಕಿದಂಗ, ಅವಾಗ ಸ್ವಲ್ಪ ನಿರ್ವಹಣೆ ಮಳೆಗಾಲದಲ್ಲಿ ನಮ್ಗೆ ಕಡಿಮೆ ಮಾಡಕ್ ಅಡ್ಡಿಯಿಲ್ಲ ಅಂತ ರೈತರಲ್ಲಿ. ಹೌದು ಸರ್, ಅವ್ರು ತಮ್ಮಷ್ಟಕ್ಕೆ ತಾವು ಬದುಕ್ತಾವ. ಮತ್ತೆ ಸ್ವಲ್ಪ ಇಲ್ಲಿ ಕೀಟ ರೋಗ ಬರ್ತಾ ಜೇನು ಗೂಡಿಗೆ ಏನಾದ್ರು? ಹೌದು ಸರ್, ಈಗ ನಾವು ಪರಿಸರದಲ್ಲಿ ಬಿಟ್ಟಾಗ ಅವು ತಮಗೆ ಬೇಕಾದಂಥ ಜಾಗನ ಆರಿಸ್ಕೊಂಡು ತಮಗೆ ಬೇಕಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ಇರ್ತವೆ. ನಾವು ಯಾವಾಗ ಈ ಜೇನು ಪೆಟ್ಟಿಗೆಯಲ್ಲಿ ತಂದು ಅವನ್ನ ಸಾಕಣೆ ಮಾಡೋಕೆ ಆರಂಭ ಮಾಡ್ತೀವಿ, ಕೆಲವೊಂದು ಸಮಸ್ಯೆಗಳು ಬರ್ತವೆ ಇಲ್ಲಿ. ಈಗ ನಾವು ಜೇನು ನೊಣಕ್ಕೆ ಕೆಲವೊಂದು ಕೀಟಗಳ ಬಾಧೆ ಬರ್ತೈತಿ. ಒಂದು ಪತಂಗ, ಮೇಣದ ಪತಂಗ ಅಂತ ಒಂದು ಬರುತ್ತೆ, ನಾವು ವ್ಯಾಕ್ಸ್ ಮಾತ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಈ ಮೇಣದ ಪತಂಗ ಏನು ಮಾಡುತ್ತೆ ಅಂದರೆ ಭಾಳ ಸಣ್ಣ ಕೀಟ ಇರ್ತೈತಿ. ಇದು ಗೂಡಿನ ಒಳಗಡೆ ಹೋಗಿ ಆ ಏನು ಮೇಣ ಕಟ್ಟಿರ್ತಾವಲ್ಲ ಈ ಜೇನು ನೊಣಗಳು ಅದರಲ್ಲಿ ತನ್ನ ಮೊಟ್ಟೆ ಇಡ್ತೈತಿ. ಅದ್ರ ಊಟ ಏನಪ್ಪಾ ಅಂದ್ರೆ ಮೇಣ ತಿನ್ನೋದು. ಆ ಮೇಣದ ಪತಂಗದ ಮರಿ ಊಟ ಏನಂದ್ರೆ ಮೇಣನೇ ತಿನ್ನೋದು. ಇದು ಒಂದ್ಸರಿ ಮೇಣ ತಿನ್ನಕ್ ಆರಂಭ ಮಾಡ್ತಂದ್ರೆ ಅದರಲ್ಲಿ ಎಲ್ಲ ಮೇಣ ತಿಂದು ತಿಂದು ಅದು ಏನು ವೇಸ್ಟ್ ಬಿಡ್ತಾ ಇರ್ತಾ ಅಲ್ಲೇ ಗೂಡಲ್ಲೇ ಬಿಡ್ತಾ ಹೋಗ್ತೈತಿ. ಆ ರೀತಿ ಈ ಜೇನು ಹುಳುಗಳಿಗೆ ಅದು ಸಿಗಲ್ಲ, ಯಾಕಂದ್ರೆ ಮೇಣದ ಒಳಗಡೆನೇ ಹೋಗ್ತಾ ಇರುತ್ತದ. ಈ ರೀತಿ ಮಾಡೋದ್ರಿಂದ ಏನಾಗುತ್ತ, ಆ ಗೂಡಿನ ವಾಸನೆ ಚೇಂಜ್ ಆಗ್ತೈತಿ. ಆಮೇಲೆ ಈ ಜೇನು ನೊಣಗಳ ರಾಣಿ ಅಲ್ಲಿ ಮೊಟ್ಟೆ ಇಡೋದನ್ನ ಬಂದ್ ಮಾಡುತ್ತ, ಜೊತೆಗೆ ಈ ಇರುವೆಗಳ ಕಾಟ ಜಾಸ್ತಿ ಆಗ್ತೈತಿ ಹೊಲಸಾಗೋದ್ರಿಂದ. ಇದೇ ರೀತಿ ಮಾಡ್ತಾ ಹೋದಂಗ ಜೇನು ಸರಿತಾ ಹೋಗ್ತಾವ, ಆ ಜಾಗನ ಬಿಡ್ತಾವ ಅಲ್ಲಿಂದ. ನಾವು ಸರಿಯಾಗಿ ಅಲ್ಲಿ ಆ ಜೇನು ಮೇಣದ ಪತಂಗ ನಾವು ನೋಡ್ತಾ ಇರ್ಲಿಲ್ಲ, ಅದನ್ನ ತೆಗಿಲಿಲ್ಲ ಅಂದ್ರೆ ಜೇನು ಹುಳಕ್ಕಿಂತ ದೊಡ್ಡದಿರ್ತದೆ. ಇಲ್ಲ ಸರ್, ಸಣ್ಣದಿರ್ತೈತಿ. ಬಟ್ ಮೇಣದ ಪತಂಗ ಏನಿರ್ತೈತಲ್ಲ ಅಂದ್ರೆ ಪ್ರೌಢಾವಸ್ಥೆ ಮೇಣದ ಹುಳು, ಅದು ಗೂಡಿನ ಒಳಗೆ ಹೋಗಿ ಮೊಟ್ಟೆ ಇಟ್ಟು ಅದು ಆರಿ ಹೋಗ್ಬಿಡ್ತೈತೆ ಸರ್. ಅದೇನಲ್ಲಿರಲ್ಲ, ಇದ್ರ ಆ ಮೊಟ್ಟೆಯಿಂದ ಮರಿ ಏನ್ ಬರ್ತಾವಲ್ಲ ಆ ಮರಿಗಳು ಈ ಮೇಣನ್ ತಿನ್ನಕ್ ಸ್ಟಾರ್ಟ್ ಮಾಡ್ತಾವ, ಒಳಗಡೆ ಇರ್ತೈತೆ. ನಾವೇ ನಿರ್ವಹಣೆ ಮಾಡುವಾಗ ಗೂಡನ್ನ ಎತ್ತಿ ನೋಡುದು. ಹೌದು ಸರ್, ನಾವೇನ್ ಮಾಡ್ಬೇಕಂದ್ರೆ ಸರ್, ಅದು ಈ ಎಸ್ಪೆಷಲಿ ಈ ಮೇಣದ ಪತಂಗ ಹಾವಳಿ ಜೂನ್ ಇಂದ ಆರಂಭ ಆಗ್ತೈತಿ. ತಂಪು ವಾತಾವರಣ ಯಾವಾಗ ಚಲೋ ಆಗುತ್ತಲ್ಲ ಆ ಹುಳುಗಳ ಸಂಖ್ಯೆ ಕೂಡ ಸ್ವಲ್ಪ ಕಡಿಮೆ ಇದ್ದಾಗ ಈ ಜೂನ್ ನಂತರ ಈ ಮೇಣದ ಪತಂಗ ಬರ್ತೈತಿ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಜೇನು ಪೆಟ್ಟಿಗೆ ಇರ್ತಕ್ಕಂಥ ಹುಳುಗಳದ ಫ್ರೇಮ್ ಅಂತ ಏನು ಕರಿತೀವಿ ನಾವು, ಅದನ್ನ ಯಾವ್ರೀ ಒಂದು 15-20 ದಿವಸಕ್ಕೆ ಒಂದ್ಸಾರಿ ತೆಗೆದು ನೋಡ್ತಾ ಇರ್ಬೇಕು, ಏನಾದ್ರೂ ಬಂದೈತೋ ಅಥವಾ ನಾರ್ಮಲ್ ಆಯ್ತೋ. ಅಲ್ಲೇ ಜೀಡ ಕಟ್ಟಿರ್ತೈತಿ ಸರ್, ಅದು ಕಟ್ತಾ ಕಟ್ತಾ ತಾನು ಫೀಡ್ ಮಾಡ್ತಾ ತಿಂತಾ ಹೋಗ್ತಿರ್ತೈತಿ. ಆ ರೀತಿ ನಮ್ಗೆ ಏನರ ಲಕ್ಷಣ ಕಂಡು ಬಂದ್ರೆ ಆ ಮೇಣದಲ್ಲಿ ಜೀಡ ಕಟ್ಟಿರೋದು, ಹಿಂಗ ವೇಸ್ಟ್ ಬಿದ್ದಿರೋದು, ಅದರ ಎಕ್ಸ್ಕ್ರೀಟ್ ಅಂದ್ರೆ ಹೊಲಸೇನಂತೀವಲ್ಲ, ಅದು ಕಂಡು ಬಂತಂದ್ರೆ ನಾವು ಇಮ್ಮಿಡಿಯೇಟ್ ಆಗಿ ಸ್ವಲ್ಪ ಪ್ರಮಾಣದಾಗಿದ್ರೆ ನಾವೇ ಆ ಕೀಟಗಳನ್ನು ಸ್ವಲ್ಪ ಮಾಡಿ ತೆಗೆದು ಹೊಸ ಇದನ್ನ ನಮ್ಮ ಜೇನುಣ ಕೊಡ್ಬೇಕು. ಬಹಳ ಪ್ರಮಾಣದಾಗ ಹಾನಿ ಆಗಿತ್ತಂದ್ರ ಅದನ್ನ ತೆಗೆದು ಸುಟ್ಟು ಬಿಡ್ಬೇಕು ಸರ್. ಯಾಕಂದ್ರೆ ಅದ್ರಲ್ಲಿ ಇನ್ನೂ ಮೊಟ್ಟೆ ಇರ್ತೈತಿ, ಇನ್ನೂ ಮತ್ತೆ ಈ ಕೀಟಗಳು ಇರ್ತವು. ನಾವು ಅಲ್ಲಲ್ಲೇ ಎಸಿಬಾರ್ದು ಸರ್, ಅದನ್ನ ಎಸ್ತರೆ ಅದು ಮತ್ತೆ ಒಳ್ಳೆ ಪ್ರೌಢಾವಸ್ಥೆ ಆಗಿ ಅದರಲ್ಲಿ ಮರಿಗಿಡ ಸಂಭವಗಳು ಜಾಸ್ತಿ ಇರ್ತವು. ಅದಕ್ಕೋಸ್ಕರ ನಾವು ಆ ತೆಗೆದಿರ್ತಕ್ಕಂಥ ಅದೇನು ಮೇಣದ ವೇಸ್ಟ್ ಇರ್ತೈತಲ್ಲ ಅದನ್ನೆಲ್ಲ ಉಳಿಸ್ ಮೇಣದ ಪತಂಗದ ಹುಳು ಸಮೇತ ನಾಶ ಮಾಡ್ಬೇಕು ಸರ್. ಇದು ಒಂದು ನಮ್ಮ ಭಾಗದಾಗ ಅತಿ ಹೆಚ್ಚು ಕಾಡ್ತಿರ ಮೇಣದ ಪತಂಗ. ನಮ್ಮ ಭಾಗ ಅಂದ್ರೆ ಇಲ್ಲಿ ಸಿರಿಸಿಯಿಂದ ಹಿಡ್ಕೊಂಡು ಸಿದ್ದಾಪುರ ಹೌದು ಸರ್, ಇಲ್ಲಿ ಧಾರವಾಡ ಬೆಳಗಾಮ್ ಇಲ್ಲೆಲ್ಲ ಜೋಯ್ಡಾ ಬರ್ತೈತಿ ಸರ್, ಇಲ್ಲೆಲ್ಲಾ ಕಡೆನು ಬರ್ತೈತಿ. ಜೊತೆಗೆ ಬೆಂಗಳೂರು ಭಾಗದಲ್ಲೂ ಕೂಡ ಇದು ಒಂದು ಪ್ರಮುಖ ಕೀಟ, ನಮ್ಮ ಭಾಗದಾಗೂ ಕೀಟ. ಅದಕ್ಕೆ ನಾವು ಈ ಕೀಟ ಬಗ್ಗೆ ಸ್ವಲ್ಪ ಮೇಣದ ಪತಂಗ ಅವಾಗ ಅಬ್ಸರ್ವ್ ಮಾಡ್ಬೇಕು. ಪ್ರಗತಿಪರ ಜೇನು ಕೃಷಿಕ ಏನಂತೀವಲ್ಲ ಅವ್ರಿಗೆ ಕೇಳಿದ್ರೆ ಇದನ್ನು ತೋರಿಸ್ತಾರೆ ಸರ್ ಅವ್ರು, ಈಗ ಹಿಂಗೆ ಇರುತ್ತಾ ಇದೆ ನೋಡು ಈ ತರ, ನೀವು ಇದನ್ನ ತೆಗಿತಾ ಇರಬೇಕು. ತೆಗಿಯಪ್ಪ ಪದ್ಧತಿ ಕೂಡ ಒಂದೆರಡು ಅವರು ತೋರಿಸಿ ಹೇಳಿಕೊಡ್ತಾರೆ, ಅದನ್ನ ನಾವು ಅನುಸರಿಸ್ಬೇಕು ಸರ್. ಮತ್ತೆ ಇದು ಒಂದು ಪ್ರಮುಖವಾಗಿ ಸರ್. ನೆಕ್ಸ್ಟ್ ನಮ್ಮ ಲೋಕಲಿ ಈಗ ಬಿಗಿನರ್ಸ್ ಅಂತ ಏನು ಹೇಳಿದ್ವಿ ಸ್ಟಾರ್ಟಿಂಗ್ ಏನು ಮಾಡ್ತಾರಲ್ಲ ಅಲ್ಲಿ ಇದನ್ನೊಂದ ನೋಡಿಬಿಟ್ರೆ ಆಗಲ್ಲ. ನಮ್ಮ ಲೋಕಲ್ ಕೋತಿಗಳು ಹಾವಳಿ ಇರ್ತೈತಿ, ಆ ಬಾಕ್ಸ್ ಮೇಲೆ ಕುಂದಿರ್ತಾವು, ಜಿಗಿತಾವು, ಆ ಬಾಕ್ಸ್ ಬಿತ್ತಂದ್ರೆ ಜೇನುಹುಳ ಬಿಟ್ಟು ಹೋಗ್ತಾವು. ಜೊತೆಗೆ ಈಗ ನಮ್ಮ ಭಾಗದಾಗ ಹಲ್ಲಿ ಕಾಟ ಒಂದು ಇರ್ತೈತಿ, ಆ ಹಲ್ಲಿಗಳು ಒಂದು ಸರಿ ಗೂಡಿನ ಒಳಗಡೆ ಏನರ ಹೊಕ್ಕಂತು ಅಂದರೆ ಒಂದೊಂದೇ ಹುಳುಗಳನ್ನು ತಿಂತಾ ಹೋಗ್ತೈತಿ. ಈ ಜೇನುಗಳು ಹಲ್ಲಿಗೇನು ಕಚ್ಚಲ್ರೇವು, ಹಂಗಾಗಿ ಅಲ್ಲಿ ತನ್ನಷ್ಟಕ್ಕೆ ತಾನು ಈ ಹಲ್ಲಿ ಊಟ ಏನಂತ ನಾವೆಲ್ಲ ಮನೆಯಲ್ಲಿ ನೋಡಿರ್ತೀವಿ, ಏನು ಹುಳುಗಳು ತಿನ್ನೋದೇ ಅದ್ರ ಊಟ. ಈ ಜೇನು ಹುಳುಗಳನ್ನು ತಿಂತಾ ಹೊಂಟು ಅಂದ್ರೆ ಹುಳುಗಳ ಸಂಖ್ಯೆ ಕಡಿಮೆ ಆಗಿ ಅದ್ರ ತಮ್ಮ ಕೆಲಸ ನಿಂದ್ರಿಸಕ್ಕೆ ಸ್ಟಾರ್ಟ್ ಮಾಡ್ತಾವು. ಜೊತೆಗೆ ಆ ಒಳಗಡೆ ಹುಳುಗಳನ್ನು ತಿನ್ಬೇಕಾದ್ರೆ ಏನಾದರೂ ಸಡನ್ ಆಗಿ ಆ ರಾಣಿ ಹುಳನೇ ತಿಂದ್ಬಿಡ್ತು ಅಂದ್ರೆ ಅವತ್ತೇ ಆ ಜೇನುಗೂಡು ನಾಶ ಆದಂಗೆ. ಅದಕ್ಕೋಸ್ಕರ ಅಲ್ಲಿ ಕೂಡ ಒಂದು ಪ್ರಮುಖ ಪೀಡೆ ಒಳಗೆ ಹೋಗ್ಬೇಕಲ್ಲ, ಬಾಗಿಲಿಗೆ ಕುಂತಂದ್ರೆ ಬಂದಂಗೆಲ್ಲ ಹಿಡ್ಕೊಂಡು ತಿನ್ಬೋದು. ಅದು ಸರ್, ಈಗ ನಾವು ನಮ್ಮ ಕಡೆ ಕೆಲವೊಂದು ಸಣ್ಣ ಸೈಜಿನ ದೊಣ್ಣೆ ಕಟ್ಟ ಅಂತ ಬರ್ತಾವು, ಅವು ಕೂಡ ಏನ್ ಮಾಡ್ತಾವು ಜೇನು ಪೆಟ್ಟಿಗೆ ಎಂಟ್ರೆನ್ಸ್ಗೆ ಕುಂತು ಬಿಡ್ತಾವು. ಆ ಹುಳ ಕೆಲಸಗಾರ ನೊಣಗಳನ್ನೇ ಆರಿಸಿ ಆರಿಸಿ ತಿನ್ನಕ್ಕೆ ಆರಂಭ ಮಾಡ್ತಾವು. ಅದಕ್ಕೋಸ್ಕರ ಈ ಪೆಟ್ಟಿಗೆ ಇಟ್ಟಲ್ಲಿ ನಾವು ಆ ಗಿಡಗಳು ಇತ್ತು ಅಲ್ಲಿ ಬಂದು ಕುಂದಿರ್ತಿತ್ತಂದ್ರೆ ಸ್ವಲ್ಪ ಕೇರ್ ತಗೋಬೇಕು ಸರ್. ಅವು ನೆಕ್ಸ್ಟ್ ಇರುವೆಗಳು. ಈಗ ನಾವು ಸ್ಟ್ಯಾಂಡ್ ಹಾಕಿಟ್ಟಿರ್ತೀವಿ, ಕೆಲವೊಮ್ಮೇನೋ ಸಮ್ ಪ್ರೊಟೆಕ್ಷನ್ ಮಾಡಿ ಜೇನು ಪೆಟ್ಟಿಗೆ ಇಟ್ಟಿರ್ತೀವಿ. ಆ ಪೆಟ್ಟಿಗೆಗೆ ನಾವು ಸ್ವಲ್ಪ ಗ್ರೀಸ್ ಹಚ್ಚಬೇಕು ಆ ಇದಕ್ಕೆ ಸ್ಟ್ಯಾಂಡಿಗೆ, ಅಂದ್ರೆ ಏನಾಗ್ತೈತಿ ಇರುವೆಗಳು ಮ್ಯಾಲೆ ಹೋಗೋದು ಕಡಿಮೆ ಆಗ್ತೈತಿ. ಇಲ್ಲಾಂದ್ರೆ ಈ ಜೇನು ನೊಣಗಳ ತುಪ್ಪ ತಂದಿಡ್ತಿರ್ತಾವು, ಆ ತುಪ್ಪನ ಕದಿಯಕ್ ಬರ್ತಾವ ಕೆಲವೊಂದು ಇರುವೆಗಳು. ಆಮೇಲೆ ಜೇನು ನೊಣಗಳು ತಮ್ಮ ಮರಿಗಳನ್ನು ಬೆಳೆಸ್ತಿರ್ತಾವು, ಈ ಇರುವೆಗಳು ಕೆಲವೊಮ್ಮೆ ಆ ಮರಿಗಳನ್ನು ತಿಂದ್ಬಿಡ್ಬೋದು. ಈ ತರ ಜೇನು ನೊಣಕ್ಕೆ ಮತ್ತೆ ಮತ್ತೆ ಸಮಸ್ಯೆ ಅನಿಸಿದ್ರೆ ಆ ಜಾಗ ಬಿಟ್ಟು ಹೋಗ್ತಿರ್ತಾವೆ. ಅದಕ್ಕೆ ನಾವು ಇರುವೆಗಳನ್ನು ಕಾಯಬೇಕು. ಇನ್ನೊಂದು ನವಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳಲ್ಲಿ ಒಂದು ಪಕ್ಷಿ ಬರ್ತೈತೆ ಸರ್, ಬೀ ಈಟರ್ ಅಂತ ಕರಿತೀವಿ, ಗ್ರೀನ್ ಬೀ ಈಟರ್ ಅಂತ. ಅದು ಸಣ್ಣದ ಇಷ್ಟೇ ಒಂದ ಗಿಳಿ ಟೈಪ್ ಸಣ್ಣದಿರ್ತೈತೆ ಸರ್, ಉದ್ದ ಮೂಗಿಂದು. ನಾವು ಎಲ್ಲಿ ಜೇನು ಪೆಟ್ಟಿಗೆ ಇಟ್ಟಿರ್ತೀವಿ ಅದಕ್ಕೆ ನಿಯರೆಸ್ಟ್ ಇರ್ತಕ್ಕಂಥ ಒಂದು ಸಣ್ಣ ಗಿಡಗಳು ಅಥವಾ ವಯರ್ ಈಗ ಏನು ನಮ್ಮ ಕಂಬಗಳು ಹೋಗಿರ್ತಾವಲ್ಲ ಅಲ್ಲೇ ಕೂಡ್ತಿರ್ತೀವಿ. ಯಾವಾಗಲೂ ಕೆಲಸಗಾರ ನೊಣ ಹಿಂಗೆ ಹಾರಿ ಬಂತು ಅಂದರೆ ಆ ಪಕ್ಷಿ ಬಂದು ಆ ನೊಣನ ತಿಂದ್ಬಿಡ್ತೈತಿ. ಈ ಥರ ಒಂದು 15 ದಿವಸ ಕಂಟಿನ್ಯೂಸ್ ಅಲ್ಲೇ ಕೆಲಸ ಮಾಡೋ ಹುಳುಗಳನ್ನು ತಿಂತಾ ಹೋದವು ಅಂದ್ರೆ ಅವು ನಮ್ಮ ಕೆಲಸನ ನಿಂದಿರ್ತಾವು, ಆಮೇಲೆ ಜೇನು ನೊಣಗಳ ಸಂಖ್ಯೆ ಕಡಿಮೆ ಆಗ್ತಾವು. ಇದು ಒಂದು ಕೂಡ ಪ್ರಮುಖ ಸಮಸ್ಯೆ ನಮ್ಮ ಭಾಗದಾಗ. ಹಂಗಾಗಿ ನಾವೇನು ಮಾಡಬೇಕು, ಆ ಪಕ್ಷಿಗೆ ಒಂದು ಸ್ವಲ್ಪ ಆ ಜಾಗ ನೋಡಿಡ್ಬೇಕು. ಈಗ ವಯರ್ ಇರಬಾರ್ದು ಅದಕ್ಕೆ ನೀಟಾಗಿ ಕುಂದ್ರಕ, ಅದನ್ನ ಬಿಟ್ಟು ಗಿಡದ ಮೇಲೆ ಕುಂದಿರ್ತಾವು ಗಿಡಗಳು ಕೂಡ ಸರ್. ಆ ಪಕ್ಷಿದ ಒಂದು ಇದು ಏನಂದ್ರ ಹಾರಿ ಹಿಡಿಬೇಕಾದ್ರೆ ಹಿಂದ್ಗಡೆ ಕ್ಲಿಯರ್ ಜಾಗ ಇರ್ಬೇಕು ಅದಕ್ಕೆ. ಡಿಸ್ಟರ್ಬೆನ್ಸ್ ಇತ್ತು ಬೇರೆ ಏನರ ಗಿಡಗಳು ಇದ್ವು ಅಂದ್ರೆ ಅದಕ್ಕೆ ಹಿಡಿಯಕ್ ಬರಲ್ಲ ಈ ಜೇನು ನೊಣನ, ಅದಕ್ಕೆ ಕ್ಲಿಯರ್ ಜಾಗ ಸಿಕ್ತಂದ್ರೆ ಕ್ಯಾಚ್ ಮಾಡ್ಬಿಡ್ತಾರೆ, ಅದನ್ನೊಂದು ನೋಡ್ತಾ ಇರ್ಬೇಕು. ಜೊತೆಗೆ ನಮ್ಮ ಕಡೆ ದನಗಳು ಅವು ಇವು ಏನರ ಹೋಗ ಹಾವಳಿ ಇರ್ತೈತಿ, ಅದಕ್ಕಿಂದನು ನಾವು ಸ್ವಲ್ಪ ಕಾಯಬೇಕಾಗತ್ತೆ. ಇವೆಲ್ಲದರ ಜೊತೆಗೆ ಒಂದು ರೋಗ ಕೂಡ ಬರುತ್ತೆ, ಥೈಸಾಕ್ ಬ್ರೂಡ್ ಅಂತ ಕರಿತೀವಿ ನಾವು. ಈ ಸ್ವಲ್ಪ ಕೇರಳ ಭಾಗದಾಗ ಜಾಸ್ತಿ ರೋಗ ಬರ್ತೈತೆ ಸರ್, ಇದು ಅಲ್ಲಿಂದ ನಾವು ಕಾಲೋನಿ ತರದನ್ನ ಅವಾಯ್ಡ್ ಮಾಡ್ಬೇಕು. ಇದು ಥೈಸಾಕ್ ಬ್ರೂಡ್ ಅಂದ್ರೆ ಏನು, ಕರೆಕ್ಟ್ ಮರಿಗಳಿಗೇನೆ ಆ ರೋಗ ಬರ್ತಾ ಇರುತ್ತೆ, ವೈರಸ್ ಇಂದ ಬರೋದು. ಒಂದ್ ಸರಿ ಬಂತು ಅಂದ್ರೆ ಅಲ್ಲಿ ಎಲ್ಲ ಪಕ್ಕಕ್ಕಿರ ಮರಿಗಳಿಗೆ ಅದಕ್ಕೆಲ್ಲ ಹತ್ತಿ ನಮ್ಮ ಗೂಡು ನಾಶ ಆಗ ಚಾನ್ಸಸ್ ಇರುತ್ತೆ. ಯಾವಾಗ ಗೂಡಲ್ಲಿ ಮರಿಗಳು ಸತ್ತು ಅಲ್ಲೇ ಇದರಲ್ಲೇ ಇರ್ತಾವು, ಸರಿಯಾಗಿ ಡೆವಲಪ್ ಆಗ್ತಿರಲ್ಲ ಅನ್ನೋ ಸಿಂಪ್ಟಮ್ ನಮ್ಗೆ ಲಕ್ಷಣ ಕಂಡು ಬರ್ತೈತಿ, ನಾವೇನು ಮಾಡ್ಬೇಕು, ಆ ಗೂಡುಗಳನ್ನು ಸ್ವಲ್ಪ ಕೇರ್ ತೊಗೋಬೇಕು, ಅವನ್ನ ನಮ್ಮ ಗೂಡುಗಳಿಂದ ದೂರ ಇಟ್ಕೋಬೇಕು. ರೋಗ ಜಾಸ್ತಿ ಇತ್ತಂದ್ರೆ ಅದನ್ನು ಸ್ವಲ್ಪ ನಾಶ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಹಿತಿ ಕೊಟ್ರಿ ಡಾಕ್ಟರ್ ಸುಭಾಷ್. ನಿಮ್ಮ ಫೋನ್ ಸಂಖ್ಯೆ ಕೊಟ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ಕೇಳ್ಬೋದು. ಎಸ್ ಸರ್, 7 9 5 9 5 8 5 8 5 6 6 1 6 6 1. ಸಂಖ್ಯೆ ಇನ್ನೊಂದ್ಸಲ ಹೇಳ್ತೀನಿ, 7 7 9 5 5 8 5 6 6 1 ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ ಸುಭಾಷ್ ಕಂದಕೂರ್ ಅವರೊಂದಿಗೆ ಮಾತಾಡಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಡಾಕ್ಟರ್ ಸುಭಾಷ್ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ, ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು, ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ. ಇದುವರೆಗೂ ಜೇನು ಸಾಕಾಣಿಕೆ ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬಯಲು